ಕೆ ಸುಧಾಕರ್. ನಾಡಿನೆಲ್ಲೆಡೆ ನಾಳೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಸಿದ್ದತೆ, ಸಚಿವ ಬಿ ಶ್ರೀರಾಮುಲು. ರಾಜ್ಯದಲ್ಲಿ ಈ ತಿಂಗಳ 24ರಿಂದ ಒಂದು ವಾರಗಳ ಕಾಲ ಕನ್ನಡಕ್ಕಾಗಿ ನಾವು ಅಭಿಯಾನ, ಸಚಿವ ಸುನೀಲ್ ಕುಮಾರ್. ಆಕಾಶವಾಣಿ ಮತ್ತು ದೂರದರ್ಶನದ ಯಾವುದೇ ಕೇಂದ್ರ ಮುಚ್ಚುವ ಪ್ರಸ್ತಾವ ಇಲ್ಲ, ಪ್ರಸಾರ ಭಾರತಿ ಸಿಇಒ ಶಶಿಶೇಖರ ವೆಂಪತಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಬನ್ನಿ ಹತ್ತಿಯ ಬೆಳೆಯೋಣ ರೈತರೇ, ಬನ್ನಿ ಹತ್ತಿಯ ಬೆಳೆಯೋಣ. ಮಣ್ಣನ್ನು ಪರೀಕ್ಷೆ ಮಾಡಿಸಿ ನೀವು ಹೊಲವನ್ನು ತಯಾರು.